ಮತ್ತೆ ಷೇರನ್ನು ಕೂಡ ಈಗ 10 ಜನ ರೈತರು ಒಬ್ಬೊಬ್ರು 1 ಲಕ್ಷ ಹಾಕಿದ್ರು, 10 ಲಕ್ಷ ಆಯ್ತು, ಇದು ಕ್ಯಾಪಿಟಲ್ ಆಯ್ತು. ಈಗ ಸರ್ಕಾರದ ವತಿಯಿಂದಾನು ಅಥವಾ ಬ್ಯಾಂಕ್ ವತಿಯಿಂದಾನು ಅವರು ಕೂಡ 10 ಲಕ್ಷ ಕೊಡ್ತಾರೆ, ಸೀಡ್ ಮನಿಯನ್ನು ಕೊಡ್ತಾರೆ. ಈಗ 20 ಲಕ್ಷ ಆಯ್ತು, ಅದರಿಂದ ನೀವು ವ್ಯವಹಾರ ಮಾಡ್ರಿ ಅಂತಾರೆ. ಇದ್ರ ಜೊತೆಗೆ ನಿಮ್ಮ ಸೀಡ್ ಮನಿ ಏನು 20 ಲಕ್ಷ ಇರ್ತದಲ್ಲ, ಇದನ್ನ ನೋಡಿಕೊಂಡು ಬ್ಯಾಂಕಿನವರನ್ನು ಕೂಡ ನೀವು ಅಪ್ರೋಚ್ ಮಾಡಬಹುದು. ನಿಮ್ಮ ವ್ಯವಹಾರ ಹಿಂದಿನ 3 ವರ್ಷ 4 ವರ್ಷದ ವ್ಯವಹಾರ ನೋಡಿ, ಅಂದ್ರೆ ನಿಮ್ಮ ಆಡಿಟೆಡ್ ಅಕೌಂಟ್ ನೋಡಿ ಬ್ಯಾಂಕಿನವರು ಕೂಡ ನಿಮಗೆ ಸಹಾಯ ಮಾಡ್ತಾರೆ. ರೈತ ಉತ್ಪಾದಕ ಸಂಘ ಸ್ಥಾಪನೆ ಮಾಡಿ ಒಬ್ಬೊಬ್ರು 10 ಜನ ರೈತರಿದ್ದಾಗ ಒಬ್ಬೊಬ್ರು 1 ಲಕ್ಷ ಷೇರು ಮನಿಯನ್ನ ನೀವು ಅಲ್ಲಿ ಹಣವನ್ನ ಅಲ್ಲಿ ತೊಡಗಿಸಿದಾಗ ಅದು ನೀವು 10 ಲಕ್ಷ ಆಗುತ್ತೆ. ಸರ್ಕಾರ ಮತ್ತೆ 10 ಲಕ್ಷ ಕೊಡುತ್ತೆ, ಆವಾಗ ನಿಮ್ಮ ಉದ್ಯೋಗ ಪ್ರಾರಂಭ ಮಾಡಕ್ಕೆ 20 ಲಕ್ಷ ಆಗಿರುತ್ತೆ. ಅದನ್ನ ನೀವು ತೊಡಗಿಸಿ ನೀವು ನಿಮ್ಮ ಉದ್ಯೋಗನ ಮಾಡ್ಕೊಳ್ಬೇಕು. ಮಾಡ್ಕೋಬಹುದು. ಆಯ್ತು ಡಾಕ್ಟರ್ ಹುಲ್ಗುರು ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ನಮ್ಮ ರೈತ ಬಾಂಧವರು ಕೃಷಿ ಉತ್ಪಾದಕರ ಸಂಘ ಅಥವಾ ಸಂಸ್ಥೆನ ಹೆಂಗೆ ಸ್ಥಾಪನೆ ಮಾಡಬೇಕು ಮತ್ತೆ ಇದರಿಂದ ಏನೇನು ಉಪಯೋಗ ಇದೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ಉತ್ಪಾದಕರ ಸಂಸ್ಥೆಗಳು ಈ ಕುರಿತು ಡಾಕ್ಟರ್ ಬಿಎಫ್ ಹುಲ್ಗೂರ್ ಅವರೊಂದಿಗೆ ಸಂದರ್ಶನ ಇದುವರೆಗೆ ಮೂಡಿಬಂತು. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಇನ್ನು ಮುಂದೆ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ. Bye. ಇದುವರೆಗೆ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದವನ್ನು ಕೇಳಿದಿರಿ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ನಾಳಿನ ಕೃಷಿರಂಗದಲ್ಲಿ ರೈತರ ಕೃಷಿಯೇತರದ ಚಟುವಟಿಕೆಗಳನ್ನು ಕುರಿತು ಡಾಕ್ಟರ್ ಎಎಸ್ ಚನ್ನಬಸಣ್ಣ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಮಾಗಡಿ ತಾಲೂಕು ಮತ್ತಿಕೆರೆಯ ಉಮೇಶ್ ಹಾಗೂ ಸಂಗಡಿಗರಿಂದ ಕೋಲಾಟ ಪದ ಕೇಳಬಹುದು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು.